ಪ್ರಮಾಣಪತ್ರ. ಇರಾನ್ ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಸೂಕ್ತ ಕ್ರಮ, ರಾಜ್ಯ ಅನಿವಾಸಿ ಭಾರತೀಯ ಕೋಶ ಸ್ಪಷ್ಟನೆ. ಮತ್ತು ಕೇರಳದ ವಯನಾಡಿನಲ್ಲಿ ಭಾರಿ ಮಳೆ ಹಿನ್ನೆಲೆ, ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ, ನದಿ ಪಾತ್ರದ ಜನರಿಗೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಸಮಯ 6:50:25. ಆಕಾಶವಾಣಿ ಹಾಸನ. ಕೃಷಿ ರಂಗ. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳು, ಈ ಕುರಿತಂತೆ ಅರಕಲಗೂಡಿನ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಆರ್ ಪ್ರಸನ್ನ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡಿನಲ್ಲಿ ಇರತಕ್ಕಂತಹ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯ ಚಟುವಟಿಕೆಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಏನು ಕೃಷಿಗೆ ಸಂಬಂಧಪಟ್ಟ ಹಾಗೆ ವರ್ಷಪೂರ್ತಿ ಹೊಸ ಹೊಸ ತಂತ್ರಜ್ಞಾನಗಳು ಮತ್ತು ಸಂಶೋಧನೆಗಳು ಆಗುತ್ತೋ ಅವುಗಳನ್ನು ಕೃಷಿಕರ ತೋಟಕ್ಕೆ ಹಾಗೂ ಅವರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕೃಷಿ ತರಬೇತಿ ಕೇಂದ್ರಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಆ ಒಂದು ಉದ್ದೇಶದಿಂದಲೇ ಈ ಕೃಷಿ ತರಬೇತಿ ಕೇಂದ್ರಗಳನ್ನು ಪ್ರಾರಂಭವನ್ನು ಮಾಡಲಾಗಿದೆ. ಕೃಷಿ ತರಬೇತಿ ಕೇಂದ್ರಗಳು ನಿಜಕ್ಕೂ ಕೂಡ ನಮ್ಮ ಕೃಷಿಕರಿಗೆ ಒಂದು ರೀತಿಯ ವರದಾನ ಅಂತ ಹೇಳಿ ಹೇಳಬಹುದು. ನಾವು ಎಲ್ಲರೂ ಕೂಡ ಸಂಶೋಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸಂಶೋಧನೆ ಮಾಡಿದರೂ ಕೂಡ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಅಂತ ಅಂದರೂ ಅದು ಬಹಳ ವೈವಿಧ್ಯಮಯವಾದಂತಹ ಒಂದು ಕ್ಷೇತ್ರ. ಇಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ, ಸಾಕಷ್ಟು ಸಂಶೋಧನೆಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿ ನಡೆಯುವಂತಹ ಸಂಶೋಧನೆಗಳನ್ನು ಕೃಷಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕೃಷಿ ತರಬೇತಿ ಕೇಂದ್ರ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಇರುವಂತಹ ಈ ಕೃಷಿ ತರಬೇತಿ ಕೇಂದ್ರ ಹೇಗೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ, ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ, ಈ ಒಂದು ಕೃಷಿ ತರಬೇತಿ ಕೇಂದ್ರದ ಉಪಯೋಗವನ್ನು ನಮ್ಮ ಕೃಷಿಕರು ಹೇಗೆ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಆರ್ ಪ್ರಸನ್ನ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೃಷಿ ತರಬೇತಿ ಕೇಂದ್ರಗಳು ಸಾಮಾನ್ಯವಾಗಿ ಜಿಲ್ಲೆಗೆ ಒಂದರ ಹಾಗೆ ಇರುತ್ತೆ, ಹಾಗಾಗಿ ಅನೇಕರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಏನು ಜಿಲ್ಲಾ ತರಬೇತಿ ಕೇಂದ್ರ ಅಂತ ಹೇಳಿದ್ರಿ ಸರ್? ಇದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತ ಅಂದ್ರೆ ನಮ್ಮ ಹಾಸನ ಜಿಲ್ಲೆಯ ರೈತ ಮತ್ತು ರೈತ ಮಹಿಳೆಯರ ಒಂದು ವೃತ್ತಿ ಸಾಮರ್ಥ್ಯವನ್ನ ಹೆಚ್ಚಿಸುವುದಕ್ಕಾಗಿ ನಮ್ಮ ರಾಜ್ಯದ 23 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿದ್ದಾವೆ ಒಟ್ಟು. ಅದರಲ್ಲಿ ಹಾಸನ ಜಿಲ್ಲೆಯಲ್ಲೂ ಸಹ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ ಸರ್. ಇದು ಅಂತ ಅಂದ್ರೆ ನಮ್ಮ ಕೃಷಿಕರೇನಿದ್ದಾರೋ ಅವರ ಕೌಶಲ್ಯವನ್ನ ವೃದ್ಧಿ ಮಾಡುವಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನ ಇದು ಮಾಡುತ್ತೆ. ಯಾವ ಉದ್ದೇಶದಿಂದ ಮತ್ತೆ ಯಾವಾಗ ಈ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳನ್ನ ಪ್ರಾರಂಭವನ್ನ ಮಾಡಲಾಯಿತು? ನಮ್ಮ ಜಿಲ್ಲೆಯಲ್ಲಿ ಸರ್ ಇದು 1993 ಹೊಸ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವನ್ನ ಮಾಡಲಾಯಿತು. ಈ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಮುಖ್ಯ ಉದ್ದೇಶ ಅಂತಂದ್ರೆ ರೈತ ಮಹಿಳೆಯರ ಕೃಷಿಯಲ್ಲಿನ ವೃತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಲು ನೆರವಾಗುವಂತೆ ವಿಶೇಷ ತರಬೇತಿಗಳನ್ನ ಆಯೋಜನೆ ಮಾಡೋದು, ಖುಷ್ಕಿ ಬೇಸಾಯ, ವಿವಿಧ ಬೆಳೆಗಳಲ್ಲಿನ ನೂತನ ತಾಂತ್ರಿಕತೆಗಳು, ಆಮೇಲೆ ಹೆಚ್ಚಾಗಿ ಈಗಿನ ಒಂದು ಟ್ರೆಂಡ್ ಏನಿದೆ ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಕರೀತಾರೆ ಅದ್ರ ಬಗ್ಗೆ. ಮತ್ತೆ ಕೃಷಿಯನ್ನ ಒಂದನ್ನೇ ಮಾಡ್ತಾ ಹೋದ್ರೆ ನಮ್ಮ ರೈತರುಗಳಿಗೆ ಅದರಿಂದ ಆದಾಯ ಕಡಿಮೆ ಇರುತ್ತೆ, ಹಾಗಾಗಿ ಅವರಿಗೆ ಕೃಷಿ ಸಂಬಂಧಿತ ಉಪಕಸುಬುಗಳ ಬಗ್ಗೆ ಕೌಶಲ್ಯಾಧಾರಿತ ತರಬೇತಿಗಳನ್ನ ಕೊಡೋದು, ಹಾಗೂ ಇತರೆ ಜಿಲ್ಲೆಗಳ ಪ್ರಗತಿಪರ ರೈತರುಗಳ ಒಂದು ತಾಕುಗಳಿಗೆ ಅಧ್ಯಯನ ಪ್ರವಾಸಗಳನ್ನ ಮಾಡಿಸೋದು, ಅಲ್ಲಿ ಅವರಿಗೆ ಹೆಚ್ಚಿನ ಒಂದು ತರಬೇತಿಯನ್ನ ನೀಡೋದು, ಎಕ್ಸ್ಪೋಜರ್ ವಿಸಿಟ್ ಅಂತೇಳಿ ಕರಿತೀವಿ. ಇಂಥವನ್ನೆಲ್ಲ ನಾವು ನಮ್ಮಿಂದ ಮಾಡ್ತಾ ಇದೀವಿ ಸರ್. ತಮ್ಮ ತರಬೇತಿ ಕೇಂದ್ರದಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳಿದ್ದಾವೆ? ಸರ್, ಈಗ ನಮ್ಮ ತರಬೇತಿ ಕೇಂದ್ರದಲ್ಲಿ ಏನಂತಂದ್ರೆ ರೈತರು ಬರ್ತಿದ್ದಾರೆ ಅಂತಂದ್ರೆ ನಮ್ಮಲ್ಲಿ 3 ದಿನದ ತರಬೇತಿಗಳು ಅಂತ ಮಾಡ್ತೀವಿ, 2 ದಿನದ ತರಬೇತಿ ಅಂತ ಮಾಡ್ತೀವಿ. ಅವರಿಗೆ ಪ್ರಥಮವಾಗಿ ನಮಗೆ ಬೇಕಾದ ತಂಗದಕ್ಕೆ ವ್ಯವಸ್ಥೆ ಬೇಕು ಅವರಿಗೆ. ಆ ವ್ಯವಸ್ಥೆ ಅಂದ್ರೆ ರೈತರ ಹಾಸ್ಟೆಲ್ ಅಂತ ಹೇಳಿ ಇದೆ ಸರ್ ಇಲ್ಲಿ. ಆಮೇಲೆ ಅವರಿಗೆ ಏನು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಆಯ್ತು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಯ್ತು, ಎಲ್ಲದನ್ನ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ ಇಲ್ಲಿ. ಎಲ್ರಿಗೂ ಕೂಡ ವಸತಿ ಸೌಲಭ್ಯ ಇದೆ, ಮಹಿಳೆಯರಿಗೆ ಪ್ರತ್ಯೇಕವಾಗಿದೆ, ಅಲ್ಲೇನೆ ಒಂದು ಡಿವೈಡ್ ಮಾಡಿ ಅವರಿಗೆ ಒಂದು ವಸತಿ ಸೌಲಭ್ಯನ ಮಾಡಿಕೊಡ್ತೀವಿ. ಯಾಕೆಂದ್ರೆ ಹೆಚ್ಚಿನದಾಗಿ ರೈತ ಮಹಿಳೆಯರು ಇಲ್ಲಿ ತಂಗೋದಕ್ಕೆ ಇರಲ್ಲ ಇಲ್ಲಿ, ಹಾಗಾಗಿ ಅವ್ರಿಗೂ ಇದೇ ವ್ಯವಸ್ಥೆ ಇದೆ. ಬಟ್ ಸಪರೇಟ್ ಆಗಿ ಹಾಸ್ಟೆಲ್ ಇಲ್ಲ ಸರ್ ಇಲ್ಲಿ, ಹಾಗಾಗಿ ಅದೇ ಹಾಸ್ಟೆಲ್ ಅಲ್ಲಿ ಗಂಡು ಮತ್ತೆ ಹೆಂಗಸರು ಇಬ್ಬರನ್ನು ವಾಸ್ತವ್ಯ ಹೂಡ್ತಾರೆ ಸರ್ ಅಲ್ಲಿ. ಇನ್ನು ತರಬೇತಿ ನೀಡಲಿಕ್ಕೆ ಬೇಕಾದಂತಹ ಹಾಲ್ ಆಗಿರ್ಬೋದು, ಸಭಾಂಗಣ ಆಗಿರ್ಬೋದು, ಇವೆಲ್ಲವೂ ಕೂಡ ಸೌಕರ್ಯ ಚೆನ್ನಾಗಿದೆ. ಹೌದು ಸರ್, ಇದೆ ಇಲ್ಲಿ. ಈಗ ಇತ್ತೀಚೆಗೆ ನಾವು 5 ಲಕ್ಷದ ಮಿತಿಯಲ್ಲಿ ಒಂದು ನಾವೊಂದು ಇದನ್ನ ತಗೊಂಡಿದೀವಿ, ಡಿಜಿಟಲ್ ಆಧಾರಿತ ಒಂದು ಇದನ್ನ ಪ್ಯಾನಲ್ ಬೋರ್ಡ್ ನ ತಗೊಂಡಿದೀವಿ. ಅದರಲ್ಲಿ ಏನೇ ಒಂದು ನಾವು PPT ಮಾಡಿದ್ರು ಅದರಲ್ಲಿ ಎಲ್ಲದೂ ತೋರಿಸಬಹುದು, ಮತ್ತೆ ಅವರಿಗೆ ವಿಡಿಯೋಸ್ಗಳನ್ನ ತೋರಿಸಬಹುದು, ಅಲ್ಲೇನೆ ಆನ್ಲೈನ್ ಅಲ್ಲಿನೇ ಹೋಗಿ ನಾವು ವಿಡಿಯೋಗಳನ್ನ ತೋರಿಸಬಹುದು ಅಂತ ಒಂದು ಸೌಕರ್ಯನೂ ಸಹ ಇತ್ತೀಚೆಗೆ ನಮ್ಮಲ್ಲಿ ಇದೆ. ಇದು ಇಲ್ಲಿ ಯಾರೆಲ್ಲ ತರಬೇತಿಯನ್ನ ಪಡೆಯಲಿಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಹೇಗೆ ಅವರು ಇಲ್ಲಿಗೆ ಬರ್ತಕ್ಕಂಥದ್ದು? ಆಸಕ್ತ ರೈತರು ಯಾರಾದ್ರೂ ಇರ್ಬೋದು ಸರ್ ಇದರಲ್ಲಿ, ರೈತ ಮಹಿಳೆಯರು ಪುರುಷರು ಯಾರೇ ಇರ್ಬೋದು, ಆಸಕ್ತ ರೈತರು ಇಲ್ಲಿಗೆ ಇದನ್ನ ತರಬೇತಿಯನ್ನು ಪಡೆಯಲು ಬರಬಹುದು. ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿಗ ಒಟ್ಟು ಇಲ್ಲಿ ನಮ್ಗಿರೋಂತಹ ತಾಲೂಕುಗಳು 8. ನನ್ನ ಒಂದು ಉದ್ದೇಶ ಏನಂತಂದ್ರೆ 8 ತಾಲೂಕಿನ ರೈತರು ಇಲ್ಲೇ ಬಂದು ಅವ್ರ ತರಬೇತಿಯನ್ನು ಪಡೆದ್ರೆ ಚೆನ್ನ ಅಂತಂದು ನನ್ನ ಒಂದು ಉದ್ದೇಶ ಸರ್. ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 8 ತಾಲೂಕಿನಿಂದ ರೈತರನ್ನ ಇಲ್ಲೇ ಕರೆಸಿಕೊಂಡು ಸಾಂಸ್ಥಿಕ ತರಬೇತಿಯಿಂದ ಕರಿತೀವಿ ಇದ್ರಲ್ಲಿ. ನಾವು ಸಾಂಸ್ಥಿಕ ತರಬೇತಿಯನ್ನ ತಗೊಂಬೇಕು ಅನ್ನೋದು ನನ್ನ ಉದ್ದೇಶ. ಈಗ ನಾನು ಹೋಗಿ ಹೊರಾಂಗಣ ತರಬೇತಿಗಳನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರೈತರನ್ನ ಕೂರಿಸೋದು ಕಷ್ಟ ಆಗುತ್ತೆ ಅಲ್ಲಿ. ಹಾಗಾಗಿ ಅವರು ಇಲ್ಲಿಗೆ ಬಂದ್ರೆ ಅವರು ತಮ್ಮ ಎಲ್ಲಾ ಒತ್ತಡಗಳನ್ನ ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ನಾವು ಇಲ್ಲಿ ಏನು ವಿಷಯಗಳನ್ನ ಹೇಳ್ತೀವಿ ಅದನ್ನ ಅವರು ಚೆನ್ನಾಗಿ ಅರಿತುಕೊಂಡು ಹೋಗ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ಹಾಗಾಗಿ 8 ತಾಲೂಕಿನ ಎಲ್ಲಾ ರೈತ ಮಹಿಳೆಯರು ಇದಕ್ಕೆ ಈ ಒಂದು ತರಬೇತಿ ಪಡೆಯಲು ಅರ್ಹರಾಗಿರುತ್ತಾರೆ. ಒಂದು ಬ್ಯಾಚ್ ಅಂತ ಅಂದ್ರೆ ನಮ್ಮಲ್ಲಿ 50 ಜನ ಸೇರಿಸೋದಕ್ಕೆ ಕೂರಿಸೋದಕ್ಕೆ ಇಲ್ಲಿ ಅವಕಾಶ ಇದೆ ಸರ್. ಇಲ್ಲಿ 50 ಜನ ಯಾರೇ ಇರ್ಬೋದು, FID ಹೊಂದಿದಂತಹ ರೈತರಾಗಿರ್ಬೋದು ಅಥವಾ ನಾನ್ FID ಇರುವಂತಹ ರೈತರಾಗಿರ್ಬೋದು, ಬಂದು ಇಲ್ಲಿ ಅವರು ಪ್ರಯೋಜನವನ್ನು ಪಡೆಯಬಹುದು ಸರ್. ಇದರಲ್ಲಿ ನಮ್ಮ ಜಿಲ್ಲೆಯ ಯಾವುದೇ ತಾಲೂಕಿನ ಯಾವುದೇ ಭಾಗದ ಕೃಷಿಕರು ಕೂಡ ಈ ಒಂದು ತರಬೇತಿಯಲ್ಲಿ ಇಲ್ಲಿ ಭಾಗವಹಿಸಬಹುದು? ಹೌದು ಸರ್, ಇಲ್ಲಿ ಭಾಗವಹಿಸಬಹುದು. ಈಗಾಗಲೇ ನಾವು ಆಲ್ಮೋಸ್ಟ್ ಎಲ್ಲಾ ತಾಲೂಕುಗಳಿಂದ ಕರೆಸೋ ಒಂದು ಪ್ರಯತ್ನ ಮಾಡಿದೀವಿ. ಸಕಲೇಶ್ಪುರದಿಂದ ಆಕ್ಚುಲಿ ಇದರಲ್ಲಿ ಕಡಿಮೆ ಜನ ಬರೋದು, ಆದ್ರೂ ಸಕಲೇಶ್ಪುರದಿಂದಲೂ ಇತ್ತೀಚೆಗೆ ಒಂದು 4-5 ಬ್ಯಾಚ್ ಬಂದು ಇಲ್ಲಿ ಅವರು ಕೇಳಿಕೊಂಡು ಹೋಗಿದ್ದಾರೆ ಸರ್. ಇದರಲ್ಲಿ ಇಲ್ಲಿ ತರಬೇತಿಗೆ ಭಾಗವಹಿಸಬೇಕು ಅಂತ ಅಂತಂದ್ರೆ ಏನ್ ಅರ್ಹತೆ ಇರಬೇಕು ಅವ್ರಿಗೆ? ಮೊದಲಿಗೆ ಸರ್ ಅವರಿಗೆ ಜಮೀನ್ ಇರಬೇಕು, ರೈತರಾಗಿರ್ಬೇಕು, ಆಮೇಲೆ ಅವರಿಗೆ FID ಇರಬೇಕು. FID ಇಲ್ಲ ಅಂತಂದ್ರೂ ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ಬರು FID ಇದ್ರೂ ಸಾಕು ಸರ್, ಅದು ಒಂದು ಆಧಾರ್ ಕಾರ್ಡ್ ತರಬೇಕಾಗುತ್ತೆ ಅಷ್ಟೇ ಸರ್, ಅಷ್ಟು ಬಿಟ್ರೆ ಏನಿಲ್ಲ ಅರ್ಹತೆ ಅಂತ ಏನಿಲ್ಲ ಇದರಲ್ಲಿ. ಈಗ ಜಮೀನು ಅಂತ ಹೇಳಿದಾಗ ಮನೆ ಯಜಮಾನರ ಹೆಸರಲ್ಲಿ ಸಾಮಾನ್ಯವಾಗಿ ಇರುತ್ತೆ, ಮನೆಯ ಇತರ ಸದಸ್ಯರು ಕೂಡ ಭಾಗವಹಿಸಬಹುದು? ಹೌದು ಸರ್, ಭಾಗವಹಿಸಬಹುದು. ಯಾಕೆಂದ್ರೆ ಇಲ್ಲಿನ ಒಂದು ಮಾಹಿತಿನ ತೆಗೆದುಕೊಂಡು ಹೋಗಿ ಅವರಿಗೆ ಮುಟ್ಟಿಸೋದಕ್ಕೆ ಆ ಮನೆ ಸದಸ್ಯರು ಅವ್ರು ಯಾರಾದ್ರೂ ಬಂದ್ರೂ ಸಾಕು ಸರ್. ನಮಗೆ ಪರ್ಟಿಕ್ಯುಲರ್ ಆಗಿ ಆ ಪಾಣಿ ಹೊಂದಿದಂತಹ ರೈತರು ಬೇಕು ಅಂತ ಇಲ್ಲ ಇದರಲ್ಲಿ, ಅವರ ಮನೆ ಸದಸ್ಯರು ಬಂದ್ರು ಸಾಕು ಇದರಲ್ಲಿ ತರಬೇತಿಗಾಗಿ. ಈ ಒಂದು ತರಬೇತಿಗಳು ಇಲ್ಲಿ ಏನು ನಡೆಯುತ್ತೋ ಯಾವ್ಯಾವ ವಿಧದ ತರಬೇತಿಗಳನ್ನ ಇಲ್ಲಿ ನೀಡಲಾಗುತ್ತೆ? ನನಗೆ ತಿಳಿದಂತೆ ಒಂದು ದಿನದ ತರಬೇತಿ ಅಂತ ಇದೆ ಸರ್, ಇದರಲ್ಲಿ ಎರಡು ದಿನದ ತರಬೇತಿ ಅಂತ ಮಾಡ್ತೀವಿ, ಮೂರು ದಿನದ ತರಬೇತಿ ಮತ್ತೆ ವಿಶೇಷ ತರಬೇತಿಗಳಂತಲೂ ಮಾಡಬಹುದು. ಇದರಲ್ಲಿ ವಿಶೇಷ ತರಬೇತಿ ಏನಂತಂದ್ರೆ, ನಾವು ಅದನ್ನ ಕೆವಿಕೆ ಜೊತೆ ನಾವು ಕೂತ್ಕೊಂಡು ಈ ಒಂದು ನಮ್ಮ ಒಂದು ಇದಕ್ಕೆ ಜಿಲ್ಲೆಗೆ ಏನು ಸೂಟಬಲ್ ಆಗುತ್ತೆ ಅದನ್ನ ನಾವು ಅವ್ರ ಜೊತೆ ಕೂತ ಅವರನ್ನ ನಾವು ಚರ್ಚೆ ಮಾಡಿ ವಿಶೇಷ ತರಬೇತಿಗಳನ್ನ ಆಯೋಜನೆ ಮಾಡಬೇಕಾಗುತ್ತೆ. ವಿಶೇಷ ತರಬೇತಿಗಳು ಇದು ಕನಿಷ್ಠ ಆರು ದಿನದವರೆಗೂ ಇರುತ್ತೆ ಸರ್. ಇದು ಆರು ದಿನದವರೆಗೂ ನಡೆಸಂತ ವಿಶೇಷ ತರಬೇತಿನಲ್ಲಿ ನಾವು ಏನಂತಂದ್ರೆ ವಿಶೇಷ ತರಬೇತಿಗಳಾದಂತಹ ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆ ಮತ್ತೆ ಅದರನ್ನ ದುರಸ್ತಿ ಹೆಂಗ್ ಮಾಡೋದು, ಫಾರ್ ಎಕ್ಸಾಂಪಲ್ ಈಗ ಟ್ರ್ಯಾಕ್ಟರ್, ಪವರ್ ಟಿಲ್ಲರು, ಸಸ್ಯ ಸಂರಕ್ಷಣಾ ಉಪಕರಣಗಳು, ಡೀಸೆಲ್ ಪಂಪ್ ಸೆಟ್ಗಳು ಇತ್ಯಾದಿಗಳನ್ನ ಯಾವ ರೀತಿ ರಿಪೇರಿ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಅವರಿಗೆ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಅಲ್ಲಿ ಯಾರೋ ಪ್ರೈವೇಟ್ ಕಂಪ್ನಿಯವ್ರನ್ನ ಕರೆಸಿ ಇಲ್ಲೇ ಅವರಿಗೆ ಯಾವ ರೀತಿ ಅವನ್ನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೋರಿಸ್ಕೊಡ್ತಾ ಡೆಮಾನ್ಸ್ಟ್ರೇಷನ್ ಮುಖಾಂತರ ತೋರಿಸ್ಕೊಡ್ತಾ ಹೋಗ್ತೀವಿ. ಅದೇ ರೀತಿ ನಾವು ಜೇನು ಕೃಷಿ ಅಂತ ಏನ್ ಕರಿತೀವಿ, ತೋಟಗಾರಿಕೆಯಲ್ಲಿ ಬರುವಂತಹ ನರ್ಸರಿ, ಸಸಿ ಮಡಿ ತಯಾರಿಕೆ ಅಂತ ಕರಿತೀವಲ್ಲ ಆತರ, ಕೋಳಿ, ಕುರಿ, ಹಂದಿ, ಮೊಲ ಮತ್ತು ಮೀನು ಸಾಕಾಣಿಕೆ, ಹೈನುಗಾರಿಕೆ ಸೇರಿದಂತೆ ಇತರ ಹತ್ತು ಹಲವಾರು ಕೃಷಿ ಸಂಬಂಧಿತ ಉಪಕಸುಬುಗಳು ಮತ್ತು ಕೃಷಿ ಉದ್ಯಮಗಳ ಬಗ್ಗೆ ಕೌಶಲ್ಯ ಆಧಾರಿತ ತರಬೇತಿಯನ್ನ ಕೊಡ್ತಾ ಹೋಗ್ತೀವಿ ಸರ್. ನಾವು ವರ್ಷ ಪೂರ್ತಿ ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತಾ ಇಲ್ಲಿ? ಹೌದು ಸರ್, ಇರುತ್ತೆ ಕಾರ್ಯಕ್ರಮ ಇರುತ್ತೆ. ಈಗ ಕಳೆದ ಸಾಲಿನಲ್ಲಿ ನಾವು ಕೃಷಿ ವಿಸ್ತರಣೆ ಮತ್ತು ತರಬೇತಿನಲ್ಲಿ ನಾವು ಒಟ್ಟು 32 ಕಾರ್ಯಕ್ರಮಗಳನ್ನ ಮಾಡಿದ್ವಿ ನಾವು. ಅದೇ ರೀತಿ ನಾವು ಸಸ್ಯ ಸಂರಕ್ಷಣಾ ಯೋಜನೆ ಅಂತ ಬರುತ್ತೆ, ಇದರಲ್ಲಿ ಏನಂತಂದ್ರೆ ಬೀಜೋಪಚಾರ ಆಂದೋಲನ ಅಂತ ಹೇಳಿ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಕುರಿತು ನಾವು 38 ಹೋಬಳಿಗಳಲ್ಲೂ ನಾವೇ ಸ್ವತಃ ಹೋಗಿ ಅಲ್ಲಿ ಒಂದು ಒಂದು ಹೋಬಳಿಯ ಒಂದು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ರೈತರು ಯಾವ ರೀತಿ ಬೀಜೋಪಚಾರನ ಮಾಡಬೇಕು, ಆಮೇಲೆ ಕೀಟನಾಶಕಗಳನ್ನ ಬಳಸಬೇಕಾದ್ರೆ ಅವರು ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸರ್. ನಾವು ಸುಮಾರು 32 ತರಬೇತಿಗಳನ್ನ ತಾವು ಕಳೆದ ಸಾಲಿನಲ್ಲಿ ನೀಡಿದಿರಿ ಅಂತ ಹೇಳಿದ್ರಿ ರಾಜ್ಯವಾದದಲ್ಲಿ ಮಾತ್ರ ಸರ್. ಅದೇ ರೀತಿ ನಮ್ಮಲ್ಲಿ ತುಂತುರು ನೀರಾವರಿಗಳ ಮಹತ್ವ ಮತ್ತು ತುಂತುರು ನೀರಾವರಿ ಘಟಕಗಳ ನಿರ್ವಹಣೆ ಕುರಿತಂತೆ ನಾವು ಒಟ್ಟು 19 ತರಬೇತಿಗಳನ್ನ ಮಾಡಿದೀವಿ. ಇದರಲ್ಲಿ 8 ತಾಲೂಕುಗಳನ್ನ ಸೇರಿಸಿ ನಾವು ಮಾಡಿದಂತ ಇದು, ಯಾಕೆಂತಂದ್ರೆ ನಾವೀಗ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ನಾವು ತುಂತುರು ನೀರಾವರಿ ಘಟಕಗಳನ್ನ ಕೊಡ್ತೀವಿ, ಡ್ರಿಪ್ ಗಳನ್ನ ತೋಟಗಾರಿಕೆಯಿಂದ ಕೊಡ್ತಾರೆ, ಬಟ್ ಅದನ್ನ ಯಾವ ರೀತಿ ಅವರಿಗೆ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ನಿರ್ವಹಣೆ ಮಾಡಬೇಕು ಅಂತ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಾವು ಕೆಲವೊಂದು ತಂತ್ರಜ್ಞರನ್ನ ಕರೆಸಿ ಆಮೇಲೆ ಕೆಲವೊಂದು ಕಂಪನಿ ಪ್ರೈವೇಟ್ ಕಂಪನಿಗಳನ್ನ ಕರೆಸಿ ಏನು ಮಾಡಬೇಕು, ಯಾವ ರೀತಿ ಅದರಲ್ಲಿ ನಾವು ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ನಾವು ಒಂದು ತುಂತುರು ನೀರಾವರಿ ಘಟಕಗಳನ್ನ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಈ ವರ್ಷದ ಒಂದು ಹಣಕಾಸು ವರ್ಷ ಪ್ರಾರಂಭ ಆಗಿದೆ, ಈ ವರ್ಷದಲ್ಲೂ ಕೂಡ ತಾವು ತರಬೇತಿಗಳನ್ನು ನೀಡ್ತೀರಿ, ಈ ವರ್ಷದಲ್ಲಿ ಏನೆಲ್ಲ ತರಬೇತಿಗಳು ತಮ್ಮ ತರಬೇತಿ ಕೇಂದ್ರದ ವತಿಯಿಂದ ನಮ್ಮ ಕೃಷಿಕರಿಗೆ ದೊರೆಯುತ್ತೆ? ಈಗ ಸರ್ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಫೈನಾನ್ಷಿಯಲ್ ಇಯರ್ ಅಂತ ಏನು ಆರ್ಥಿಕ ವರ್ಷ ಅಂತ ಏನು ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಮೇ ಜೂನ್ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆದ್ರೆ ನಮಗೆ ಅಂತ ಒಂದು ಇದರಲ್ಲಿ ನಮಗೆ ಆನ್ಲೈನ್ ತರಬೇತಿಗಳನ್ನ ಆಯೋಜನೆ ಮಾಡಿ ಅಂತ ಹೇಳಿ ನಮಗೆ ಮೇಲ್ನಿಂದ ನಮಗೆ ಸೂಚನೆ ಇರುತ್ತೆ. ಹಾಗಾಗಿ ನಾವೇ ಮಾಡ್ತೀವಿ, ವಾರಕ್ಕೆ 1-2 ಆನ್ಲೈನ್ ತರಬೇತಿಗಳನ್ನ ನಾವು ನೀಡ್ತಾ ಹೋಗ್ತೀವಿ. ಈ ಆನ್ಲೈನ್ ತರಬೇತಿಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲೇ ಅವರು ಕೂತು ಏನಿರ್ತಾರೆ ಅವರು ನಮಗೆ ಸಂಪನ್ಮೂಲ ವ್ಯಕ್ತಿಗಳು ಅಲ್ಲೇ ಕೂತು ಪಾಠ ಮಾಡುವಂತ ಒಂದು ಇದು. ನಾವು ಎಲ್ಲಾ ರೈತರ ವಾಟ್ಸ್ಆಪ್ ಗ್ರೂಪ್ಗಳಿಗೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಅದನ್ನ ಅವರಿಗೆ ಪ್ರಚಾರ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಅದ್ರ ಮುಖಾಂತರ ಒಂದು ಕನಿಷ್ಠ 50 ಜನ ಭಾಗವಹಿಸುವಂತ ಒಂದು ಇದಿದೆ ಇದರಲ್ಲಿ ಆನ್ಲೈನ್ ತರಬೇತಿಗಳಲ್ಲಿ. ಈ ಆನ್ಲೈನ್ ತರಬೇತಿಗಳಾದ್ಮೇಲೆ 2-3 ವಾರದಿಂದ ಈಗಾಗಲೇ ನಮಗೆ ಕಾರ್ಯಕ್ರಮಗಳು ಬಂದಿದೆ. ಈ ವರ್ಷದ ಕಾರ್ಯಕ್ರಮದಲ್ಲಿ ನಮಗೆ RKVY ಅಂತ ಹೇಳಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಏನಿದೆ ಅದರಲ್ಲಿ ನಮಗೆ ಒಟ್ಟು 34 ಟ್ರೈನಿಂಗ್ ಗಳನ್ನ ಮಾಡ್ತಾ ಇದೀವಿ. ಈ ಒಂದು ಟ್ರೈನಿಂಗ್ ಗಳನ್ನ ನಾವು 8 ತಾಲೂಕುಗಳಿಗೂ ಸಮನಾಗಿ ಹಂಚಿ ಆ ರೈತರುಗಳನ್ನ ಇಲ್ಲಿಗೆ ಕರೆಸಿಕೊಂಡು ಸಾಂಸ್ಥಿಕ ತರಬೇತಿ ಅಂತ ಕರಿತೀವಿ. ಇಲ್ಲಿಗೆ ಬಂದ್ರೆ ಸಾಂಸ್ಥಿಕ ತರಬೇತಿ, ಆಚೆ ಕಡೆ ಹೋದ್ರೆ ಹೊರಾಂಗಣ ತರಬೇತಿ ಅಂತ ಹೇಳಿ ಕರೀತಾರೆ ಇದನ್ನ. ಈ ಒಂದು ಸಾಂಸ್ಥಿಕ ತರಬೇತಿಗಳನ್ನ ಇಲ್ಲೇ ಮಾಡಬೇಕು ಅಂತ ಹೇಳಿ ನಾವು ಸಿದ್ಧತೆಗಳನ್ನ ಮಾಡ್ಕೊಂತಾ ಇದೀವಿ. ಇನ್ನೊಂದು ವಾರದಲ್ಲಿ ನಾವು ಇದೊಂದು ತರಬೇತಿಗಳನ್ನ ಪ್ರಾರಂಭಿಸ್ತಾ ಇದೀವಿ ಸರ್. ಇದರಲ್ಲಿ ಈ ಕೋವಿಡ್ ನ ತರುವಾಯ ಆನ್ಲೈನ್ ತರಬೇತಿ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನ ಪಡೆದುಕೊಳ್ತು ಮತ್ತು ಅಲ್ಲಿಂದಲೇ ಬಹುತೇಕ ಅದು ಪ್ರಾರಂಭ ಆಗಿತ್ತು. ಈ ಆನ್ಲೈನ್ ತರಬೇತಿಗೆ ನಮ್ಮ ಕೃಷಿಕರ ಒಂದು ಸ್ಪಂದನೆ ಹೇಗಿದೆ? ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಆನ್ಲೈನ್ ತರಬೇತಿನಲ್ಲಿ ಅವರಿಗೆ ಯಾವ ರೀತಿ ಅದನ್ನ ಆಂಡ್ರಾಯ್ಡ್ ಫೋನ್ಗಳನ್ನ ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಎಲ್ಲರಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಸ್ಪಂದನೆ ಸ್ವಲ್ಪ ಕಡಿಮೆನೆ. ಏನು ವಿದ್ಯಾವಂತ ರೈತರು ಇರ್ತಾರೆ ಅವ್ರು ಮಾತ್ರ ಇದರಲ್ಲಿ ಆನ್ಲೈನ್ ತರಬೇತಿನಲ್ಲಿ ಭಾಗವಹಿಸ್ತಾರೆ, ಅದನ್ನ ಉಪಯೋಗಿಸಕ್ಕೆ ಬರಲ್ಲ ಅಂತಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಇದರಲ್ಲಿ ಸ್ಪಂದನೆ ಸ್ವಲ್ಪ ಕಡಿಮೆನೆ ಇದರಲ್ಲಿ. ಆದರೂ ಇತ್ತೀಚೆಗೆ ಆಂಡ್ರಾಯ್ಡ್ ಫೋನ್ಗಳನ್ನ ಬಹುತೇಕರು ಬಳಸ್ತಾರೆ, ಅವ್ರಿಗಾಗ್ಲಿಲ್ಲ ಅಂತ ಅಂದ್ರೂ ಕೂಡ ಈಗ ಕೃಷಿಕರ ಮಕ್ಕಳು ಕೂಡ ಅದರ ಬಳಕೆ ಮಾಡೋದ್ರಲ್ಲಿ ಸ್ವಲ್ಪ ಆಸಕ್ತಿನ ಹೊಂದಿರ್ತಾರೆ. ಹೀಗೆ ಆನ್ಲೈನ್ ತರಬೇತಿಗಳಿದ್ರೆ ಅವ್ರಿಗೆ ಇಲ್ಲಿ ಬರ್ತಕ್ಕಂಥ ಅಗತ್ಯ ಇರೋದಿಲ್ಲ, ಹಣಕಾಸು ಖರ್ಚಾಗುತ್ತೆ ಅನ್ನೋ ಅಂಥದ್ದಿಲ್ಲ. ಅವ್ರು ಎಲ್ಲಿರ್ತಾರೋ ಅಲ್ಲಿಯೇ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಅವರು ತರಬೇತಿಯಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದಲ್ವಾ? ವರ್ಷ ಪೂರ್ತಿ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ಈ ವರ್ಷ ನಾವು ಪ್ಲಾನ್ ಮಾಡಿದೀವಿ ಸರ್. ಇದನ್ನ ಆನ್ಲೈನ್ ತರಬೇತಿಗಳನ್ನ ವಾರಕ್ಕೊಂದು ಮಾಡ್ತಾ ಹೋದ್ರೂ ಯಾವ ರೈತರುಗಳು ಇಲ್ಲಿ ಸಂಸ್ಥೆ ತರಬೇತಿಗೆ ಬರಲು ಸಾಧ್ಯವಾಗಿರೋದಿಲ್ವೋ ಅವರನ್ನ ಇಲ್ಲಿ ನಾವು ಆನ್ಲೈನ್ ತರಬೇತಿ ಮುಖಾಂತರ ಅವ್ರಿಗೊಂದು ತರಬೇತಿಗಳು ಕೊಡಬೇಕು ಅಂತ ಈ ಸರಿ ನಾವು ಒಂದು ಪ್ಲಾನ್ ಮಾಡಿದೀವಿ ಸರ್. ಸರಿ, ಈಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನನಗೆ ಇಂಥದ್ದೊಂದು ತರಬೇತಿ ಬೇಕು ಅಂತ ಹೇಳಿ ಅನಿಸಿದ್ರೆ ಆತ ನಿಮ್ಮ ತರಬೇತಿ ಕೇಂದ್ರಕ್ಕೆ ಬಂದು ತರಬೇತಿ ಪಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕಾಗುತ್ತೆ? ನಾವು ಈಗಾಗಲೇ ಏನ್ ಮಾಡ್ತೀವಿ ಅಂದ್ರೆ ಸರ್, ಈಗ ನಿಮ್ಮ ಆಕಾಶವಾಣಿ ಮುಖಾಂತರ ನಾನು ಹಲವು ಸಾರಿ ಇಂತ ಒಂದು ತರಬೇತಿಗಳಿದೆ ಬನ್ನಿ ಅಂತ ಹೇಳಿ ಹೇಳಿದೀವಿ. ಆಮೇಲೆ ನ್ಯೂಸ್ ಪೇಪರ್ ಅಲ್ಲೂ ಇದನ್ನ ನಾವು ಪ್ರಚಾರ ಮಾಡ್ತಾ ಇದೀವಿ. ಎಷ್ಟೋ ರೈತರುಗಳು, ಆಸಕ್ತ ರೈತರು ನಮಗೆ ತರಬೇತಿಗೆ ಆಸಕ್ತಿ ಇದೆ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ನೋಂದಣಿ ಮಾಡಿಕೊಂಡು ಬಂದಿದ್ದಾರೆ. ಅವ್ರು ನಮಗೆ ನಮ್ಮ ಒಂದು ಫೋನ್ ನಂಬರ್ಗೆ ಕರೆ ಮಾಡಿದ್ರೆ ನಾವು ಅಂತ ಒಂದು ತರಬೇತಿಗಳನ್ನ ನಡೆಸಿದಾಗ ಅವ್ರನ್ನ ಖಂಡಿತವಾಗಿ ಇಲ್ಲಿ ಕರ್ಕರಿಸಿಕೊಳ್ಳೋ ಒಂದು ವ್ಯವಸ್ಥೆನ ಮಾಡ್ತೀವಿ ಸರ್. ಮೊದಲೇ ನೋಂದಣಿ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಿ? ಹೌದು ಸರ್, ಮೊದಲೇ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಾವು ಕಳೆದ ಸಾಲಿನಲ್ಲಿ ಒಂದ್ಸರಿ ನಾವು ಒಂದು PMFME ಯೋಜನೆ ಬಗ್ಗೆ ಒಂದು ತರಬೇತಿನ ಮಾಡಿದ್ವಿ. ಆ ತರಬೇತಿಗೆ 80 ಜನ ಬಂದಿದ್ರು ಇಲ್ಲಿಗೇನೆ ಸಾಂಸ್ಥಿಕ ತರಬೇತಿಗೆ. ಬಂದವರಿಗೆ ನಮಗೆ ಕೂರ್ಸಕ್ಕೂ ಸಹ ಜಾಗ ಇರಲಿಲ್ಲ. ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಒಂದೇ ಸರಿ ಬಂದಾಗ ಅದನ್ನ ಸರಿಯಾಗಿ ಅದನ್ನ ನಮಗೆ ಮಾಡಕ್ ನಿರ್ವಹಣೆ ಮಾಡಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಏನಿದೆ ಅಂತಂದ್ರೆ 50 ಜನ ಕೂರ್ಬೋದು ಇಲ್ಲಿ, 50 ಜನಕ್ಕೆ ಮಾತ್ರ ಇಲ್ಲಿ ಕೊಡುವಂತ ಅವಕಾಶ ಇರುತ್ತೆ. ಹಾಗಾಗಿ PMFME ಯೋಜನೆದೊಂದು ಟ್ರೈನಿಂಗ್ ಮಾಡಿದಾಗ ತುಂಬಾ ಸಕ್ಸಸ್ಫುಲ್ ಆಗಿ ಆಯ್ತು. ಅದರಿಂದ 20 ಜನ ಆಸಕ್ತ ರೈತರು ಉದ್ಯಮಗಳನ್ನ, ನಾವು ಕಿರು ಸಂಸ್ಕರಣಾ ಉದ್ಯಮಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ 20 ಜನ ಅರ್ಜಿಗಳನ್ನ ಮಾಡಿದ್ರು. ಅದರಲ್ಲಿ 5 ಜನ ಸಕ್ಸಸ್ ಆದ್ರು, ಅದನ್ನ ತಗೊಂಡ್ರು. ಸೊ ಅಂತ ಒಂದು ಟ್ರೈನಿಂಗ್ ಗಳನ್ನ ನಾವು ಎಲ್ಲರಿಗೂ ಜನರಲ್ ಆಗಿ ಮಾಡ್ತೀವಿ ಅದನ್ನ, ಆತರ ಟ್ರೈನಿಂಗ್ ಗಳನ್ನ. ಯಾವುದೇ ಒಂದು ತರಬೇತಿಯನ್ನ ಇಲ್ಲಿ ತಾವು ಆಯೋಜನೆ ಮಾಡಿದ್ರೆ ಗರಿಷ್ಠ ಎಷ್ಟು ಜನರಿಗೆ ತಾವು ನೀಡಬಹುದು? 50 ಸರ್. ಇಲ್ಲಿ ನಮಗೆ ಪ್ರತ್ಯೇಕವಾಗಿ 2 ಕೊಠಡಿಗಳಿದೆ. 50 50, 100 ಜನನ ಕೂರಿಸಬಹುದು ಸರ್ ಇಲ್ಲಿ. 100 ಜನನ, 100 ಜನ ಅತ್ತೆ ಟೈಮ್ ಒಂದು 100 ಜನಕ್ಕೆ ನೀವು ತರಬೇತಿಯನ್ನ ನೀಡಬಹುದು. ಅದಕ್ಕೆ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಸೌಕರ್ಯಗಳು ಇಲ್ಲಿದೆ ಸರ್. ಇಲ್ಲಿ ಊಟದ ವ್ಯವಸ್ಥೆಯನ್ನು ನಾವು ಬ್ಯಾಚ್ ಬೈ ಬ್ಯಾಚ್ ಅವರಿಗೆ ಇದ್ ಮಾಡ್ಕೋತಾ ಅವರಿಗೆ ವಿರಾಮ ಕೊಡ್ತಾವ ಅದು ಊಟದ ವ್ಯವಸ್ಥೆಯನ್ನು ಕಂಪ್ಲೀಟ್ ಆಗಿ ಮಾಡಿ ಕಳಿಸ್ತೀವಿ ಸರ್. ಇಲ್ಲಿ ಈಗ ನಮಗೆ ತರಬೇತಿ ಬೇಕು ಅಂತ ಹೇಳಿ ಬಂದವರಿಗೆ ಮಾತ್ರ ಕೊಡ್ತೀರಾ ಅಥವಾ ನೀವೇನಾದ್ರೂ ಕೆಲವು ಕೃಷಿಕರನ್ನ ಆಯ್ಕೆ ಮಾಡಿ ತರಬೇತಿ ನೀಡತಕ್ಕಂಥದ್ದು ಇದೆಯೋ ಹೇಗೆ? ನಾ ಈ ಒಂದು ಆಯ್ಕೆನ ನಾವು ಆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ನಾವು ಪತ್ರದ ಮುಖಾಂತರ ನಾವು ತಿಳಿಸ್ತೀವಿ ಸರ್. ಅವರನ್ನೇ ಆಸಕ್ತ ರೈತರನ್ನ ಆಯ್ಕೆ ಮಾಡಿ 50 ಜನ ರೈತರನ್ನ ಒಂದು ವೆಹಿಕಲ್ ಮುಖಾಂತರ ಕಳಿಸ್ಕೊಡೋ ವ್ಯವಸ್ಥೆನ ಇಲ್ಲಿಗೆ ಮಾಡ್ತಾರೆ ಸರ್ ಇಲ್ಲಿ. ಹಾಗಾಗಿ ಆ ಆಯ್ಕೆನ ಸಂಪೂರ್ಣವಾಗಿ ಅವ್ರಿಗೆ ಬಿಡ್ತೀವಿ. ಮತ್ತೆ ಅವರು ಆಸಕ್ತ ರೈತರು ಇನ್ನು ಯಾರಾದ್ರೂ ನಮಗೆ ನೇರವಾಗಿ ದೂರವಾಣಿ ಮುಖಾಂತರ ಕರೆ ಮಾಡಿ ನೋಂದಣಿ ಮಾಡಿಕೊಂಡ್ರೆ ಅವ್ರನ್ನು ಸಹ ಕರೆಸ್ಕೊಂಡು ಇಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಪಾಠ ಮಾಡುವಂತ ಒಂದು ತರಬೇತಿ ಕೊಡುವಂತ ಒಂದು ವ್ಯವಸ್ಥೆ ಇದೆ ಸರ್. ಈಗ ಯಾವ್ದಾದ್ರು ರೈತ ಗುಂಪಿಗೆ ಯಾವ್ದಾದ್ರು ಒಂದು ನಿಗದಿತವಾದಂತಹ ವಿಷಯದ ಬಗ್ಗೆ ನಮಗೆ ತರಬೇತಿ ಬೇಕು ಅಂತ ಹೇಳಿ ತಮಗೆ ಮನವಿಯನ್ನು ಮಾಡಿದ್ರೆ ಅಂತದನ್ನು ಕೂಡ ತಾವು ಆಯೋಜನೆ ಮಾಡಬಹುದು? ಮಾಡ್ತೀವಿ ಸರ್. ಈಗ ರೈತ ಗುಂಪುಗಳು ಅಂತಂದ್ರೆ ಅವರು ಹೆಚ್ಚಾಗಿ ಆಹಾರ ಮೌಲ್ಯವರ್ಧನೆ ಬಗ್ಗೆ ಅವರು ಕೇಳ್ತಾರೆ ಅವರು. ಹಂಗಾಗಿ ನಾವು ಇದರಲ್ಲಿ ಆಹಾರ ಮೌಲ್ಯವರ್ಧನೆ ಮುಖಾಂತರ ಯಾರು ಸಕ್ಸಸ್ ಆಗಿದಾರೋ ಅಂತ ಮಹಿಳೆಯರನ್ನ ಕರೆಸಿ ನಾವು ಇಲ್ಲಿ ತರಬೇತಿಗಳನ್ನ ಕೊಡಿಸಿದೀವಿ ಆಲ್ರೆಡಿ ಇಲ್ಲಿ. ನಾವು ಆ ತರದ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇಲ್ಲಿದೆ ಸರ್. ಇಲ್ಲಿ ತರಬೇತಿಯನ್ನ ನೀಡಲಿಕ್ಕೆ ಅಂತ ಅಂದ್ರೆ ನಮ್ಮ ಕೃಷಿಕರು ಏನ್ ಬಂದಿರ್ತಾರೋ ಅವ್ರಿಗೆ ಕೌಶಲ್ಯ ವೃದ್ಧಿಯ ಬಗ್ಗೆ ಹೇಳಲಿಕ್ಕೆ ಮತ್ತೆ ಬೇರೆ ಬೇರೆ ತರದನ್ನ ಕಳಿಸ್ಕೊಡ್ಲಿಕ್ಕೆ ಯಾರೆಲ್ಲ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಾರೆ ಇಲ್ಲಿ? ನಮ್ಮ ಹಾಸನ ಜಿಲ್ಲೆದ ಏನಂತಂದ್ರೆ ಸರ್, ಇಲ್ಲಿ ಅನೇಕ ಕೆವಿಕೆಗಳಿದೆ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಚೆನ್ನಾಗಿದ್ದಾರೆ. ಎರಡನೇ ನಮಗೆ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜ್ ಇದೆ ಅಲ್ವಾ ಇಲ್ಲಿ, ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮದಿಂದ ಸಹ ನಮಗೆ ಅವರು ತುಂಬಾ ಸಹಕಾರವನ್ನ ನೀಡಿ ಅಲ್ಲಿ ನಮಗೆ ಯಾವ ವಿಷಯದ ಬಗ್ಗೆ ಕೇಳ್ತೀವೋ ಆ ವಿಷಯದ ಬಗ್ಗೆ ಅವರು ಸಂಪನ್ಮೂಲ ವ್ಯಕ್ತಿಗಳನ್ನ ಅವರೇ ಆಯ್ಕೆ ಮಾಡಿ ನಮಗೆ ಕಳಿಸ್ಕೊಡುವಂತ ಒಂದು ವ್ಯವಸ್ಥೆಯನ್ನು ಇದೆ ಸರ್. ಇಲ್ಲಿ ಅಲ್ಲಿಂದ ಹೆಚ್ಚಾಗಿ ಬರ್ತಾರೆ ಮತ್ತೆ ತಮ್ಮ ಇಲಾಖೆಯಿಂದಲೂ ಕೂಡ ಬರ್ತಾರೆ, ಅವರು ತರಬೇತಿಗಳನ್ನ ನೀಡ್ತಾರೆ. ಮತ್ತೆ ಈಗ ಇತ್ತೀನ ದಿನಗಳಲ್ಲಿ ಏನಂತಂದ್ರೆ ರೈತರಲ್ಲೂ ಸಹ ಒತ್ತಡ ನಿರ್ವಹಣೆ ಆಗಬೇಕು, ಅವರಲ್ಲೂ ಮಾನಸಿಕವಾಗಿ ಅವರು ಆರೋಗ್ಯವಂತರಾಗಿರ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಎಲ್ಲಾ ಒಂದು ಸೆಷನ್ಸ್ಗಳಲ್ಲಿ ತರಬೇತಿಗಳಲ್ಲಿ ಒಂದು ಸೆಷನ್ನ ನಮಗೆ ಈ ಒತ್ತಡ ನಿರ್ವಹಣೆ ಬಗ್ಗೆ ನಮಗೆ ಇಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಪತಂಜಲಿ ಅವರಿಂದ ನಾವು ಒಂದೆರಡು ಕ್ಲಾಸ್ನ ಆಲ್ರೆಡಿ ನಾವು ಇಲ್ಲಿ ಕೊಡಿಸುವಂತ ವ್ಯವಸ್ಥೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಕರೆಸಿ ರೈತರಿಗೆ ಇದ್ರ ಬಗ್ಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಸರ್, ಅದ್ರ ಬಗ್ಗೆನು ಅವರಿಗೆ ತರಬೇತಿಗಳನ್ನ ಕೊಡಿಸಬೇಕು ಅಂತ ಹೇಳಿ ಈ ವರ್ಷ ನಾವು ಪ್ಲಾನ್ ಮಾಡಿದೀವಿ ಸರ್. ಸರ್, ಈಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದಂತವರಿಗೆ ಹೊರಗೆ ಬೇರೆ ಏನಾದರೂ ಸೌಲಭ್ಯಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇರುತ್ತಾ? ಈಗ ಸರ್ಕಾರಿ ಯೋಜನೆಗಳಾಗ್ಬೋದು ಅಥವಾ ಬ್ಯಾಂಕ್ ಸಾಲ ಆಗ್ಬೋದು, ಆ ಥರದ್ದು ದೊರಕಲಿಕ್ಕೆ ಸಾಧ್ಯತೆ ಇದೆಯಾ? ಸರ್, ಇಲ್ಲಿ ಬ್ಯಾಂಕ್ ಸಾಲಕ್ಕೆ ಸಂಬಂಧಪಟ್ಟಂತೆ ಅಂತಲ್ಲ ಸರ್, ಆ ತರ ಇಲ್ಲ, ಅರ್ಹತೆ ಅಲ್ಲ. ಇಲ್ಲಿ ವಿಷಯಗಳನ್ನ ಅವರಿಗೆ ಜಸ್ಟ್ ತಾಂತ್ರಿಕತೆಗಳನ್ನ ಅವರಿಗೆ ಹೇಳ್ಕೊಡ್ತಾ ಹೋಗ್ತೀವಿ. ಇಲ್ಲಿ ಪಡೆದ ತಕ್ಷಣ ಅವರಿಗೆ ಲೋನ್ ಸಿಗುತ್ತೆ ಅಂತ ಆ ತರ ಇಲ್ಲ ಸರ್. ಆ ತರದ್ದೇನಿಲ್ಲ, ಅದು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಮಾಡಬಹುದು, ಮತ್ತು ಸಾಮರ್ಥ್ಯ, ಅವರ ಆಸಕ್ತಿ ಇವೆಲ್ಲವೂ ಕೂಡ ಕೆಲಸವನ್ನು ಮಾಡುತ್ತೆ. PMFME ಯೋಜನೆ ಏನಿದೆ ಅದು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅದನ್ನ ಮಾಡ್ತಾ ಇರೋದ್ರಿಂದ ನಾವು ಅದಕ್ಕೆ ಪೂರಕವಾಗಿ ನಾವಿಲ್ಲಿ ಟ್ರೈನಿಂಗ್ ಕೊಟ್ರೆ ಅವರಿಗೆ ವಿಷಯ ಗೊತ್ತಿರಲ್ಲ ಅವರಿಗೆ. ಅದರಿಂದ ಅವರು ಪ್ರೇರಿತರಾಗಿ ಅವರು ಕಿರು ಉದ್ದಿಮೆಗಳನ್ನ ಮಾಡಿಕೊಂಡಾಗ ಸಾಕಷ್ಟು ಅವರಿಗೆ ಅದರಿಂದ ಪ್ರಯೋಜನ ಆಗಂತ ಒಂದಿದೆ. ಈಗ ಕುರಿ ಸಾಕಣೆ, ಕೋಳಿ ಸಾಕಣೆ ಇವೆಲ್ಲ ಇದಾವೆ. ಇವೆಲ್ಲ ಅದರಿಂದ ಅವರು ಸ್ವತಃವಾಗಿ ಅವರು ಕುರಿ ಸಾಕಣೆನ ಮಾಡ್ಕೋಬಹುದು, ಕೋಳಿ ಸಾಕಣೆನ ಮಾಡಬಹುದು. ಕೃಷಿಕರ ಮಕ್ಕಳಿಗೆ ತರಬೇತಿ ನೀಡತಕ್ಕಂಥ ವ್ಯವಸ್ಥೆ ಏನಾದರೂ ಇದೆಯಾ ಇಲ್ಲಿ? ನನ್ನ ಮನಸ್ಸಲ್ಲಿ ಇದೆ ಸರ್ ಆಕ್ಚುಲಿ, ಯಾಕಂದ್ರೆ ನಾನು ಕೃಷಿಕರ ಮಗನೇ. ಈಗ BSc ಅಗ್ರಿಕಲ್ಚರ್ ಮಾಡೋಂಥ ಮಕ್ಕಳಿಗೆ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಹೇಳಿ ಮಾಡ್ತಾರೆ, ಅದನ್ನ ಅವರಿಗೆ ಅಂತಲೇ ಸ್ಪೆಷಲ್ ಆಗಿ ಅದನ್ನ ನಮ್ಮ ಸ್ನೇಹಿತರ ಒಂದು ಜಿಲ್ಲೆಗಳಲ್ಲೂ ಮಾಡಿದ್ದಾರೆ. ಈಗ ನಾನು ಆ ತರ ಒಂದು ಈ ವರ್ಷ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀನಿ ಸರ್, ಈ ವರ್ಷ ಮಾಡ್ತೀನಿ ಅದನ್ನ. ಇನ್ನು ಕೃಷಿಕರ ಮಕ್ಕಳು SLC ಫೇಲ್ ಆಗಿರೋಂಥವ್ರು ಇರ್ತಾರೆ, ಪಾಸ್ ಆಗಿರೋಂಥವ್ರು ಇರ್ತಾರೆ, ಅವ್ರಿಗೇನಾದರೂ ದೀರ್ಘಾವಧಿಯ ತರಬೇತಿಗಳು ದೊರಕುತ್ತೆ? ಇಲ್ಲಿವರೆಗೆ ಮಾಡಿಲ್ಲ ಸರ್, ಯಾಕಂದ್ರೆ ನಾನು ಬಂದು ಒಂದು ವರ್ಷ ಆಗಿದೆ. ಈಗ ಅದನ್ನೆಲ್ಲ ನೀವು ಹೇಳಿರೋದ್ರಿಂದ ಅದನ್ನೆಲ್ಲ ನಾನು ಪ್ಲಾನ್ ಮಾಡಿಕೊಂಡು ಮಾಡೋಂಥ ವ್ಯವಸ್ಥೆ ಮಾಡ್ತೀನಿ ಸರ್. ಖಂಡಿತ. ನಿಮ್ಮ ತರಬೇತಿ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಜಮೀನಿದೆ ಇಲ್ಲಿ? 51 ಎಕರೆ ಸರ್. ಈಗ ಬೇರೆ ಬೇರೆ ಇಲಾಖೆಗಳಿಗೆ ಅದನ್ನು ನೀಡಿ ಈಗ ಒಟ್ಟು ನಮ್ಮಲ್ಲಿ ಈಗ 36 ಎಕರೆ ಇದೆ ಸರ್. ಈಗ ಆ 36 ಎಕರೆನಲ್ಲಿ ನಾವು ಜೈವಿಕ ಇಂಧನ ಗಿಡಗಳನ್ನ ಸಹ ಬೆಳೆಸಿದೀವಿ ಅದರಲ್ಲಿ. ಅದೇ ರೀತಿ ಈ 36 ಎಕರೆನಲ್ಲಿ ನಾವು ವರ್ಷ ಏನಂದ್ರೆ ಬೀಜೋತ್ಪಾದನಾ ಕೇಂದ್ರ ಅಂತ ಕರೆಯೋದ್ರಿಂದ ನಮಗೆ KSSC ಅಂತ ಏನ್ 3 ಬರುತ್ತೆ ಅಥವಾ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಇಂದ 3 ಎಕರೆನಲ್ಲಿ ನಾವು ಬೀಜೋತ್ಪಾದನೆ ಚಟುವಟಿಕೆಯನ್ನು ಸಹ ಮಾಡ್ತಾ ಇದೀವಿ. ಕಳೆದ ಸಾಲಿನಲ್ಲಿ ನಾವು IR64 ಅಂತ ಹೇಳಿ ಒಂದು ಭತ್ತದ ತಳಿಯನ್ನ ಬೆಳೆಸಿದ್ವಿ. ಅದನ್ನ ಅದರಲ್ಲಿ ನಮಗೆ ಸರಿಸುಮಾರು 78.5 ಕ್ವಿಂಟಾಲ್ ನಮಗೆ ಇಳುವರಿ ಬಂದಿದೆ ಸರ್. ಅದು ಆ ಒಂದು ಇಳುವರಿ ಬಂದಂತದನ್ನ ನಾವು ಮತ್ತೆ ಅವರಿಗೆ ನಾವು ವಾಪಸ್ ಕೊಡ್ತೀವಿ KSSC ಅವರಿಗೆ. ಅವರು ಅದರಿಂದ ಬಂದಂತ ಹಣನ ನಮಗೆ ಸರ್ಕಾರಕ್ಕೆ ಜಮೆ ಮಾಡ್ತಾರೆ ಸರ್. ಇದು ಯಾವ ಯಾವ ಬೆಳೆಯ ಬೀಜೋತ್ಪಾದನೆ ಇಲ್ಲಿ ಆಗುತ್ತೆ? ಇಲ್ಲಿ ಭತ್ತ ಒಂದೇ ಸರ್ ಸೂಟ್ ಆಗೋದು, ಯಾಕೆಂದ್ರೆ ನಮಗೆ ಹೇಮಾವತಿ ನೀರು ಏನ್ ಬರುತ್ತೆ ಅದು ಸರಿಸುಮಾರು ಆಗಸ್ಟ್ ತಿಂಗಳಲ್ಲಿ ಬಿಡ್ತಾರೆ. ಆಗಸ್ಟ್ ತಿಂಗಳಿಗೆ ಪೂರಕವಾಗಿ ನಾವು ವರ್ಷಕ್ಕೆ ಒಂದ್ ಬೆಳೆನ ನಾವು ತೆಗಿಬಹುದು ಸರ್ ಇಲ್ಲಿ. ಹಾಗಾಗಿ ಸದ್ಯಕ್ಕೆ ನಾವೀಗ ಭತ್ತದ ಬೀಜೋತ್ಪಾದನೆ ಮಾಡ್ತಾ ಇದೀವಿ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಎಲ್ಲದನ್ನ ನಾನು ಒಬ್ಬನೇ ನಿಭಾಯಿಸಬೇಕಾಗಿರೋದ್ರಿಂದ ಮೊದಲೆಲ್ಲ ಆಕ್ಚುಲಿ ಇಲ್ಲಿ ರಾಗಿ ಮತ್ತೆ ಜೋಳ ಎಲ್ಲದನ್ನು ಮಾಡಿದಾರೆ. ಈಗ ಸಿಬ್ಬಂದಿಗಳ ಕೊರತೆ ಕಾರಣ ನಾವೀಗ ಭತ್ತದ ಒಂದು ಬೀಜೋತ್ಪಾದನೆ ಮಾತ್ರ ತಗೊಂತ ಇದೀವಿ ಸರ್. ಇಲ್ಲಿ ಬೀಜೋತ್ಪಾದನೆಗೆ ಎಷ್ಟು ಭೂಮಿ ಬಳಕೆಯನ್ನು ಮಾಡ್ತಾ ಇದ್ರಿ? ಇಲ್ಲಿ 3 ಎಕರೆ ಮಾತ್ರ ಮಾಡ್ತಾ ಇದೀವಿ ಸರ್. ಇಲ್ಲಿ ಇನ್ನ ಉಳಿದ ಒಂದು ಏನು ಭೂಮಿ ಇದೆಯಲ್ಲ, ಅಲ್ಲಿ ಬೇರೆ ಬೇರೆ ತರದ ಚಟುವಟಿಕೆಗಳು ಏನ್ ನಡೆಯುತ್ತೆ? ಬೇರೆ ತರ ಅಂದ್ರೆ ಸರ್, ನಮ್ಮ ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ನರ್ಸರಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ. ನರ್ಸರಿನಲ್ಲೇ ಗಿಡಗಳನ್ನ ಬೆಳೆಯೋದು, ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಥವಾ MG NREGA ಯೋಜನೆಯಡಿ ಅವಾಗ ಗಿಡಗಳನ್ನ ಸಸಿ ವಿತರಣೆ ಮಾಡಿ ಅವನ್ನ ಪ್ಲಾಂಟಿಂಗ್ ಮಾಡೋ ಒಂದು ವ್ಯವಸ್ಥೆ ಇದೆ. ಉಳಿದ ಜಮೀನಿನಲ್ಲಿ ನಾವು ಹೊಂಗೆ ಮರಗಳನ್ನ ಇಲ್ಲೆಲ್ಲ ಬೆಳೆಸಿದೀವಿ. ಸರಿಸುಮಾರು ಒಂದು 10 ಎಕರೆನಲ್ಲಿ ಹೊಂಗೆ ಮರಗಳಿದೆ ಸರ್. ಇವು ಏನಾಗಿದೆ ಅಂತಂದ್ರೆ ಸುತ್ತ ಸ್ವಲ್ಪ ಬೇಲಿ ಇಲ್ಲ, ಫೆನ್ಸಿಂಗ್ ಇಲ್ಲ, ಹಂಗಾಗಿ ಸ್ವಲ್ಪ ಎಲ್ಲದನ್ನು ಸ್ವಲ್ಪ ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಸುಮಾರು 36 ಎಕರೆ ಏನು ಆವರಣ ಇದೆಯೋ ಇಲ್ಲಿ ಏನೇನು ಕಟ್ಟಡಗಳು ಮತ್ತೆ ಬೇರೆ ಬೇರೆ ತರದ್ದಿದೆ ಇಲ್ಲಿ? ನಮ್ಮಲ್ಲಿ ಸರ್ 2 ಎಕರೆನ ನಾವು ITI ಕಾಲೇಜುಗಳಿಗೆ ನೀಡಿದೀವಿ. ಇಲ್ಲಿ 2 ಎಕರೆ, 10 ಎಕರೆನ ವೇರ್ ಹೌಸ್ ಕಾರ್ಪೊರೇಷನ್ಗೆ ಕೊಟ್ಟಿದ್ದೀವಿ, ಫುಡ್ ವೇರ್ ಹೌಸ್ಗೆ. ಇನ್ನ 2 ಎಕರೆನ ಫೈರ್ ಇಂಜಿನ್ ಆಫೀಸಿಗೆ ನೀಡಿದೀವಿ, ಮತ್ತೆ 2 ಎಕರೆನ ಪಶು ಇಲಾಖೆಗೆ ಪಾಲಿಕ್ಲಿನಿಕ್ಗಾಗಿ ಕೊಟ್ಟಿದ್ದೀವಿ ಸರ್. ಇದು ಒಟ್ಟು 16 ಎಕರೆನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಇದನ್ನು ಹಸ್ತಾಂತರಿಸಲಾಗಿದೆ ಸರ್. ಇದು ತರಬೇತಿ ಕೇಂದ್ರಕ್ಕೆ ಸೇರಿದಂತ ವಸತಿ ಗೃಹಗಳು ಕೂಡ ಇಲ್ಲಿದವಲ್ವಾ? ಹೌದು ಸರ್, ಇಲ್ಲಿ ತರಬೇತಿ ಕೇಂದ್ರಕ್ಕೆ ಒಟ್ಟು 11 ವಸತಿ ಗೃಹಗಳಿದೆ ಇಲ್ಲಿ. ಆ 11 ವಸತಿ ಗೃಹಗಳು ಆಕ್ಚುಲಿ ನಮ್ಮ ಸಿಬ್ಬಂದಿಗಳಿಗಾಗಿ ಇರೋದು. ನಮ್ಮ ಸಿಬ್ಬಂದಿಗಳಲ್ಲಿ ಈಗ ಒಟ್ಟು 3 ಜನ ಇದಾರೆ ಇಲ್ಲಿ, ಅವ್ರ ಬಿಟ್ಟಿನ 8ನ ನಾವು ಬೇರೆ ಬೇರೆ ಇಲಾಖೆಯವರಿಗೆ ನಾವಿಲ್ಲಿ ನೀಡಿದೀವಿ ಸರ್. ಇಲ್ಲಿ ನಿಮ್ಮ ತರಬೇತಿಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಅಥವಾ ತರಬೇತಿ ಕೇಂದ್ರದಿಂದ ಏನೆಲ್ಲ ಸವಲತ್ತುಗಳಿದ್ದಾವೆ ಅನ್ನುವಂಥದ್ದನ್ನ ತಿಳಿಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ತಿಳಿಬೇಕಾಗುತ್ತೋ ಅಥವಾ ಸಂಚಾರಿ ವಾಣಿ ಏನಾದರೂ ಇರುತ್ತಾ ಹೇಗೆ ಸರ್? ನನ್ನ ಒಂದು ದೂರವಾಣಿಗೆ ಅವ್ರು ಕರೆ ಮಾಡಿದ್ರೆ ನಾನು ಅವರ ಹತ್ರ ಮುಕ್ತವಾಗಿ ಮಾತಾಡೋಣ ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ ಸರ್. 9408530504540. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9408530504540.

ಹೋಗುವುದು